ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾ ಹರ್ಟ್ಸ್ಗಳಲ್ಲಿ. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾಹುಲಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮ ಗೋಕುಲವಾಣಿ. ಗೋಕುಲವಾಣಿ ಆತ್ಮೀಯ ರೈತ ಬಾಂಧವರೇ, ಪಶು ವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿ ಗೋಕುಲವಾಣಿ ಇದರಲ್ಲಿ ಇಂದು ಜಾನುವಾರುಗಳಲ್ಲಿ ಮೂತ್ರಜನಕಾಂಗದ ತೊಂದರೆಗಳು ಹಾಗೂ ಪರಿಹಾರ ಈ ಕುರಿತಂತೆ ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಸವರಾಜ್ ರಾಮಪ್ಪ ಬಾಲಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಡಾ ಬಸವರಾಜ್ ಬಾಲಪ್ಪನವರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಜಾನುವಾರುಗಳಲ್ಲಿ ಕಂಡುಬರುವಂತಹ ಮೂತ್ರಜನಕಾಂಗದ ತೊಂದರೆಗಳು ಮತ್ತೆ ಅದಕ್ಕಿರುವಂತಹ ಪರಿಹಾರಗಳು ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ಈ ಜಾನುವಾರುಗಳ ಮೂತ್ರಜನಕಾಂಗದ ರಚನೆ ಬಗ್ಗೆ ಮಾಹಿತಿಯನ್ನು ನೀಡಿ ಸರ್. ಮೂತ್ರಜನಕಾಂಗದ ರಚನೆ ಬಗ್ಗೆ ಹೇಳೋಕಿನ ಮೊದಲಿಗೆ ರೈತ ಬಾಂಧವರಿಗೆ ಮತ್ತು ಪ್ರಾಣಿ ಪ್ರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಜಾನುವಾರುಗಳಲ್ಲಿ ಮೂತ್ರಜನಕಾಂಗದ ಸಮಸ್ಯೆಗಳು ಅದನ್ನ ತಿಳಿಯುವ ಮೊದಲು ಮೂತ್ರಜನಕಾಂಗದ ರಚನೆ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಕೆಲವೊಂದು ಜಾನುವಾರುಗಳೆಂದರೆ ಯಾವುವು ಅಂತ ನಾನು ನಿಮಗೆ ತಿಳಿಬಯಸ್ತೇನೆ. ಇಲ್ಲಿ ನಾನು ಮಾತಾಡುವಾಗ ಎತ್ತು, ಹೋರಿ, ಕೋಣ, ಎಮ್ಮೆಯ ಗಂಡು ಕರುಗಳು, ಆಕಳ ಗಂಡು ಕರುಗಳು, ಹಂದಿ, ಟಗರು, ಹೋತ, ಹೀಗೆ ನಾವು ಜಾನುವಾರು ಅಂತ ನಾವು ಭಾವಿಸ್ತೇವೆ. ಮತ್ತೆ ನಾಯಿ ಬೆಕ್ಕು ಸಹ ಈ ಒಂದು ಕ್ಯಾಟಗರಿಯಲ್ಲಿ ಸ್ವಲ್ಪ ನಾನು ವಿವರಣೆಯನ್ನ ನೀಡುತ್ತೇನೆ. ವಿವಿಧ ಪ್ರಾಣಿಗಳಿರೋದು, ಅವರ ಅಂಗರಚನೆ, ಅವರ ದೇಹದ ಅಂಗರಚನೆಯ ವ್ಯತ್ಯಾಸ ಇರುವುದರಿಂದ ಮೂತ್ರದ ಜನಕಾಂಗದಲ್ಲಿಯೂ ಸಹ ವ್ಯತ್ಯಾಸ ಇರುತ್ತದೆ. ಆದರೆ ಕಾಮನ್ ಆಗಿ ಸಾಮಾನ್ಯವಾಗಿ ಮೂತ್ರಜನಕಾಂಗದ ಅಂಗಾಂಗಗಳಂದ್ರೆ ಮೂತ್ರಪಿಂಡ, ಮೂತ್ರಕೋಶ, ಮೂತ್ರ ನಾಳಗಳು. ಮೂತ್ರ ನಾಳಗಳಿರೋದು ಎರಡು, ಅದು ಯುರೇಟರ್ ಅಂತ ನಾವು ಹೇಳ್ತೇವೆ. ಮೂತ್ರಕೋಶದಿಂದ ಮೂತ್ರ ನಾಳಕ್ಕೆ ದೇಹದಿಂದ ಹೊರಗಡೆ ಮೂತ್ರವನ್ನ ಹೊರಗೊಯ್ಯುವುದು ಯುರೇತ್ರ ಅಂತ ನಾವು ಹೇಳ್ತೇವೆ. ಮೂತ್ರಪಿಂಡ ಅಂದ್ರೆ ಕಿಡ್ನಿ. ಕಿಡ್ನಿ ಅಲ್ವಾ? ಹೌದು. ಮೂತ್ರಕೋಶ ಅಂದ್ರೆ ಯುರಿನರಿ ಬ್ಲಾಡರ್. ಬ್ಲಾಡರ್ ಅಂತೀವಲ್ಲ, ಅದು ಎರಡು ಕನೆಕ್ಟ್ ಆಗುವುದು ಯುರೇಟರ್. ಅದಕ್ಕೆ ನಾವು ಕನ್ನಡದಲ್ಲಿ ಮೂತ್ರನಾಳನೇ ಅಂತೇವೆ. ಹೌದು. ಮೂತ್ರಕೋಶದಿಂದ ಹೊರಗಡೆ ಬರೋದು ಯುರೇತ್ರ, ಅದಕ್ಕೂ ಮೂತ್ರನಾಳನೇ ಅಂತೇವೆ. ಅಂದ್ರೆ ಒಟ್ಟಾರೆ ತಾವಿವತ್ತು ಈ ಮೂತ್ರಜನಕಾಂಗದ ವ್ಯವಸ್ಥೆಯ ಒಟ್ಟಾರೆ ಸಮಸ್ಯೆ ಬಗ್ಗೆ ತಾವು ಮಾತಾಡ್ತೀವಿ. ಡಾಕ್ಟರ್, ಸಾಮಾನ್ಯವಾಗಿ ಮೂತ್ರಜನಕಾಂಗದ ತೊಂದರೆಗಳು ಗಂಡು ಪ್ರಾಣಿಗಳಲ್ಲಿ ಹೆಚ್ಚಾಗಿ ಕಂಡು ಬರೋದಕ್ಕೆ ಏನ್ ಕಾರಣ ಅಂತೀರಿ? ಇದು ಬಹಳ ಸಮಂಜಸವಾದ ಪ್ರಶ್ನೆ. ಇದರಲ್ಲಿ ಏನಾಗ್ತದೆ, ಹೆಣ್ಣುಗಳಲ್ಲೂ ಸಹ ಇದು ತೊಂದರೆ ಇರುತ್ತೆ. ಆದರೆ ಅವತರ ಮೂತ್ರ ನಾಳ ಚಿಕ್ಕದಾಗಿದ್ದು ಹಿಗ್ಗುವಿಕೆ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಇಲ್ಲಿ ಹರಳುಗಳು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಈ ಸಂದರ್ಭದಿಂದ ಅವತರಲ್ಲಿ ಮೂತ್ರದ ತೊಂದರೆಗಳು ಸ್ವಲ್ಪ ಕಮ್ಮಿ ಇರುತ್ತವೆ. ಆದರೆ ಗಂಡು ಪ್ರಾಣಿಗಳಲ್ಲಿ ಅದರ ಮೂತ್ರ ನಾಳ ಸಣ್ಣದಾಗಿದ್ದು ಉದ್ದನೆಯಾಗಿದ್ದು ಹಿಗ್ಗುವ ಸಾಮರ್ಥ್ಯವಿಲ್ಲದ ಕಾರಣ ಈ ಮೂತ್ರದ ಹರಳುಗಳು ಸಿಕ್ಕಿ ಹಾಕಿಕೊಳ್ಳುವುದು ಹೆಚ್ಚಾಗಿರುತ್ತದೆ. ಅಂದ್ರೆ ಕಿಡ್ನಿ ಸ್ಟೋನ್ಸ್ ಅಂತೀವಲ್ಲ, ಅದು ಕಿಡ್ನಿ ಸ್ಟೋನ್ಸ್ ಸಿಕ್ಕಿ ಹಾಕಿಕೊಳ್ತವೆ. ಅವು ಕಿಡ್ನಿಯಲ್ಲಿ ಫಾರ್ಮ್ ಆಗಿ ಕೆಳಗಡೆ ಬಂದು ಮೂತ್ರಕೋಶದಿಂದ ಮತ್ತೆ ಮೂತ್ರನಾಳಕ್ಕೆ ಬಂದು ಸಿಕ್ಕಿ ಹಾಕಿಕೊಳ್ತವೆ. ಈ ಮೂತ್ರನಾಳದಲ್ಲೇ ಸಿಕ್ಕಿ ಹಾಕಿಕೊಳ್ಳೋದು ಜಾಸ್ತಿ. ಅದು ಮೂತ್ರನಾಳ ಉದ್ದವಾಗಿರೋದ್ರಿಂದ ಈ ತರ ಆಗ್ತದೆ. ಆಮೇಲೆ ನಾವು ಕಸಿ ಮಾಡಿಸಿರ್ತಾರೆ ದನಗಳನ್ನ, ಯಾಕೆಂತಂದ್ರೆ ಅವು ಕೆಲಸದ ಸಾಮರ್ಥ್ಯ ಜಾಸ್ತಿ ಇರಲಿ ಅಂತ ಹೇಳಿ ಆ ಹೋರಿಗಳನ್ನ ಕಸಿ ಮಾಡಿಸಿದಾಗ ಇದರಲ್ಲಿ ಟೆಸ್ಟೋಸ್ಟಿರೋನ್ ಎಂಬ ಚೋದಕ, ಅಥವಾ ನಾವು ಕನ್ನಡದಲ್ಲಿ ಚೋದಕ ಅಂತೇವೆ, ಅದು ಹಾರ್ಮೋನು ಕಡಿಮೆ ಆಗಿರೋದ್ರಿಂದ ಮೂತ್ರನಾಳದ ರಂಧ್ರದ ಬೆಳವಣಿಗೆ ಹೋರಿಗಳಿಂದ ಕಡಿಮೆ ಇರ್ತದೆ. ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಈ ಎತ್ತುಗಳಲ್ಲಿ ಕೋಣಗಳಲ್ಲಿ ಎಸ್ ಆಕಾರದ ತಿರುವು ಇರುತ್ತದೆ, ಅದಕ್ಕೆ ನಾವು ಸಿಗ್ಮಾಯ್ಡ್ ಫ್ಲೆಕ್ಚರ್ ಅಂತೇವೆ. ಅದರಲ್ಲಿ ಆ ಸಿಗ್ಮಾಯ್ಡ್ ಫ್ಲೆಕ್ಚರ್ ಅಥವಾ ಎಸ್ ತಿರುವಿನಲ್ಲಿಯೇ ಇದು ಹರಳುಗಳು ಹೆಚ್ಚು ಸಾಮಾನ್ಯವಾಗಿ 60% ಇಂದ 70% ಸರಾಸರಿಯಲ್ಲಿ ಇವು ಸಿಕ್ಕಿ ಹಾಕಿಕೊಳ್ಳುವುದು ಜಾಸ್ತಿಯಾಗಿ ಕಂಡುಬಂದಿದೆ. ಡಾಕ್ಟರ್, ಸಾಮಾನ್ಯವಾಗಿ ಈ ಮೂತ್ರಜನಕಾಂಗದ ವ್ಯವಸ್ಥೆ ಏನಿದೆಯಲ್ಲ ರಾಸುಗಳಲ್ಲಿ, ಅದರಲ್ಲಿ ಕಂಡು ಬರುವಂತಹ ರೋಗಗಳು ಯಾವ್ಯಾವುದು? ಸಾಮಾನ್ಯವಾಗಿ ಇನ್ಫೆಕ್ಷನ್ ಅಂತೇವೆ, ಉರಿ ಊತ, ಹಾಗೆ ಮತ್ತೆ ನಿಯೋಪ್ಲಾಸಮ್ಸ್ ಅಂತೇವೆ ಗಡ್ಡೆಗಳು, ಆನುವಂಶಿಕವಾಗಿ ತೊಂದರೆಗಳು ಕಂಜನಿಟಲ್ ಡಿಫಾರ್ಮಿಟೀಸ್ ಅಂತವೆ, ಹಾಗೆ ಮೂತ್ರದ ಹರಳುಗಳು, ಇದು ಯೂರಿಯೋಲಿಥಿಯಾಸಿಸ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ಅಂತವೆ. ಈ ರೀತಿ ಸಾಮಾನ್ಯವಾಗಿ 4 ರೋಗಗಳಲ್ಲಿ ಕಂಡು ಬರ್ತವೆ. ಯಾವ ಪ್ರಾಣಿಗಳಲ್ಲಿ ಹೆಚ್ಚು ಮೂತ್ರಜನಕಾಂಗದ ತೊಂದರೆಗಳು ಕಂಡು ಬರ್ತವೆ ಅಂತೀರಿ? ಆಗ್ಲೇ ಹೇಳಿದಂಗೆ ಗಂಡು ಪ್ರಾಣಿಗಳಲ್ಲಿ ಇದು ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡು ಬರ್ತದೆ. ಅದೇ ಎತ್ತು, ಹೋರಿ, ಗಂಡು ಎಮ್ಮೆ ಕರುಗಳಲ್ಲಿ, ಆಕಳ ಗಂಡು ಕರುಗಳಲ್ಲಿ, ಟಗರು ಮತ್ತು ಹೋತಗಳಲ್ಲಿ ಈ ಹರಳುಗಳ ಸಮಸ್ಯೆ ಜಾಸ್ತಿಯಾಗಿ ಕಂಡು ಬರ್ತದೆ. ಗಂಡು ನಾಯಿಗಳಲ್ಲಿ ಮತ್ತು ಗಂಡು ಬೆಕ್ಕುಗಳಲ್ಲಿ ಸಹ ಇದು ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾವ ತರಹ ಹರಳುಗಳಿರ್ತವೆ ಅಂತೀರಿ? ಸಾಮಾನ್ಯವಾಗಿ ಅದು ಆಹಾರದ ಮೇಲೆ, ಪದ್ಧತಿ ಮೇಲೆ ಅವಲಂಬನೆ ಆಗಿರ್ತದೆ. ಈ ಸಸ್ಯಾಹಾರಿಗಳಾದಂತ ಎತ್ತು, ಹೋರಿ ಮತ್ತು ಟಗರು, ಹೋತ, ಇವುಗಳಲ್ಲಿ ಬೇರೆ ತರದ ಹರಳುಗಳಿರ್ತವೆ. ಈ ಮಾಂಸಾಹಾರಿಯಾದಂತ ನಾಯಿ ಮತ್ತು ಬೆಕ್ಕುಗಳಲ್ಲಿ ಇದರಲ್ಲಿ ಬೇರೆ ತರಹದ ಹರಳುಗಳು ಇರ್ತವೆ. ಇವುಗಳನ್ನ ವಿಂಗಡಿಸ್ತಾರೆ ಯಾವ ರೀತಿ ಅಂತಂದ್ರೆ 4 ರೀತಿಯಾಗಿ ನಾವು ವಿಂಗಡಿಸಬಹುದು. ಒಂದು ಕ್ರಿಸ್ಟಲ್ ಯೂರಿಯಾ ಅಂತಾರೆ, ಕ್ರಿಸ್ಟಲ್ ಯೂರಿಯಾ ಅಂದ್ರೆ ಅದು ನೀರಿನ ಧ್ರುವದ ರೂಪದಲ್ಲಿ ಇರ್ತದೆ. ಇನ್ನೊಂದು ಮರಳಿನ ಹರಳುಗಳಂತಿರ್ತವೆ, ಅದು ಉಸುಗಿನಂತೆ ಇರುತ್ತೆ. ಮೂರನೇದು ಸಣ್ಣ ಸಣ್ಣ ಹರಳುಗಳು ಇರ್ತವೆ. ಇನ್ನೊಂದು ದೊಡ್ಡ ಹರಳು ಗಾತ್ರ ಅಂತಂದ್ರೆ ಇದು ಮೊಟ್ಟೆಯ ಗಾತ್ರದಲ್ಲಿಯೂ ಇರಬಹುದು. ಹೀಗೆ ಒಂದು 4 ವಿಧವಾಗಿ ವಿಂಗಡಿಸಬಹುದು. ಅದಲ್ಲದೇನೆ ಹೊರಪದರ ಮೇಲೆ, ಅದರ ಹೊರಪದರ ಏನಿರ್ತದೆ ಹರಳುಗಳ ಹೊರಪದರು, ಅದು ಸ್ಮೂತ್ ಆಗಿದ್ರೆ, ದುಂಡವಾಗಿದ್ರೆ ಅದು ಒಂದು ಟೈಪ್ ಇರ್ತದೆ. ಇನ್ನೊಂದು ಒರಟಾದ ಹೊರಪದರನ್ನ ಹೊಂದಿರತಕ್ಕಂಥದ್ದು ಅಂತ ಹೇಳ್ಬಹುದು ವಿಂಗಡಣೆ. ಇನ್ನೊಂದು ವಿಂಗಡಣೆ ಅಂದ್ರೆ ಅದರ ಮಿಶ್ರಣದ ಆಧಾರದ ಮೇಲೆ, ಅದು ಯಾವ ರೀತಿಯ ಒಂದು ಲವಣಾಂಶಗಳಿಂದ ಹೊಂದಿದೆ ಅನ್ನೋದ್ರ ಮೇಲೆ, ಕ್ಯಾಲ್ಸಿಯಂ ಆಕ್ಸಿಲೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಅಪಟೈಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಮ್ಯಾಗ್ನೇಶಿಯಂ ಫಾಸ್ಫೇಟ್ ಆಗಿರ್ಬೋದು, ಅಥವಾ ಸ್ಟ್ರುವೇಟ್ ಆಗಿರ್ಬೋದು, ಯೂರೇಟ್ ಆಗಿರ್ಬೋದು, ಸಿಸ್ಟಿನ್ ಆಗಿರ್ಬೋದು, ಜಾಂತಿನ್ ಆಗಬಹುದು, ಅಥವಾ ಸಿಲಿಕೇಟ್ಸ್ ಅಂತ ಆಗ್ತಿರೋ, ಇದು ಅವುಗಳ ಮಿಶ್ರಣದ ಒಂದು ಗುಣಧರ್ಮದ ಮೇಲೆ ಅವುಗಳನ್ನ ನಾವು ವಿವಿಧವಾಗಿ ವಿಂಗಡಣೆಯನ್ನು ಮಾಡ್ತೇವೆ. ನಾಯಿ ಮತ್ತು ಬೆಕ್ಕುಗಳಲ್ಲಿ ಯಾವ ತರಹದ ಹರಳುಗಳು ಕಂಡು ಬರಬಹುದು? ನಾಯಿ ಮತ್ತು ಬೆಕ್ಕುಗಳಲ್ಲಿ ಸಾಮಾನ್ಯವಾಗಿ ಸ್ಟ್ರುವೇಟ್ ಮತ್ತು ಯೂರೇಟ್ಸ್ ಅಂತ ಒಂದು ಹರಳುಗಳು ಸಾಮಾನ್ಯವಾಗಿ ಕಾಣ್ತವೆ. ಅದಲ್ಲದೇ ಈಗ ಕ್ಯಾಲ್ಸಿಯಂ ಆಕ್ಸಲೇಟ್, ಕ್ಯಾಲ್ಸಿಯಂ ಸಿಸ್ಟಿನ್, ಹೈಡ್ರಾಕ್ಸಿ ಅಪಟೈಟ್, ಜಾಂತಿನ್ ಅನ್ನುವ ಹರಳುಗಳು ಜಾಸ್ತಿಯಾಗಿ ಕಂಡು ಬರ್ತವೆ. ಅದು ದಪ್ಪ ಒಂದೇ ತರ ಇರಬಹುದು ಅಥವಾ ಗಾತ್ರದಲ್ಲಿ ದೊಡ್ಡದಾಗಿರ್ಬೋದು? ಅವುಗಳಲ್ಲೂ ಸಹ ದ್ರವಣ ರೂಪದಲ್ಲಿ ಇರ್ತವೆ, ಕ್ರಿಸ್ಟಲ್ ಯೂರಿಯಾ ಅಂತೇವೆ, ದ್ರವಣ ರೂಪದಲ್ಲಿ ಇರ್ತವೆ. ಅದರಲ್ಲೂ ಸಹ ಉಸುಗಿನ ರೂಪದಲ್ಲಿ ಇರ್ತವೆ. ಅದು ಬಹಳ ಹೊತ್ತು ಬಿಟ್ಟ ಹಾಗೆ ಅದು ದೊಡ್ಡ ದೊಡ್ಡ ಹರಳಾಗಿ ಫಾರ್ಮ್ ಆಗ್ತವೆ. ಇನ್ನೂ ಹೆಚ್ಚು ಕಾಲ ಬಿಟ್ಟಾಗ ಅದು ಮೊಟ್ಟೆ ಗಾತ್ರದಲ್ಲೂ ಇರಬಹುದು, 5-7 cm ವರೆಗೂ ಅದು ಬೆಳವಣಿಗೆ ಆಗಿ ಅಲ್ಲೇ ಒಂದು ಆಗಿರಬಹುದು. ಪ್ರಾಣಿಗಳ ವಯಸ್ಕು ಮತ್ತೆ ಮೂತ್ರಜನಕಾಂಗದ ತೊಂದರೆಗೂ ಏನಾದರೂ ಸಂಬಂಧ ಇದೆಯಾ? ಬಹಳ ಸೂಕ್ತವಾದ ಪ್ರಶ್ನೆ ಕೇಳಿದ್ರೆ, ಎಲ್ಲ ವಯಸ್ಸಿನ ಪ್ರಾಣಿಗಳಲ್ಲಿ ಮೂತ್ರಜನಕಾಂಗದ ತೊಂದರೆಗಳು ಕಂಡು ಬರಬಹುದು ಅನ್ನೋದು ನಾವು ಇಲ್ಲಿ ಮನಗಾಣಬೇಕು. ಇದು ವಯಸ್ಸಿಗೆ ಸಂಬಂಧವಿರೋದು ಯಾವುದೇ ಅಡಕವಿಲ್ಲ, ಯಾಕಂದ್ರೆ ನಾವು ದಾಖಲಾತಿ ಪ್ರತಿಗಳನ್ನು ನೋಡಿದಾಗ ಸಣ್ಣ ವಯಸ್ಸಿನಲ್ಲೂ ನಾವು ರೋಗಗಳನ್ನು ಕಾಣುತ್ತವೆ. ದೊಡ್ಡವಾದಂತ ಏಜ್ ಆಗಿದಂತ ವಯಸ್ಸಿನ ಪ್ರಾಣಿಗಳಲ್ಲೂ ಸಹ ಇದನ್ನ ಕಾಣ್ತವೆ. ಆದ್ರೆ ಅದರಲ್ಲಿ ಇರತಕ್ಕಂತ ಹರಳುಗಳು ಬೇರೆ ಬೇರೆ ಆಗಿರ್ತವೆ ಅನ್ನುವುದನ್ನು ನಾವು ಮನಗಾಣಬೇಕು. ಹೋಗ್ಲಿ, ತಿಂಗಳಿಗೆ ಏನಾದರೂ ಸಂಬಂಧ ಇದೆಯಾ? ಅಂದ್ರೆ ಕೆಲವು ತಿಂಗಳಲ್ಲಿ ಜಾಸ್ತಿ ಕಂಡು ಬರೋದು, ಅಥವಾ ಯಾವ ಸಂದರ್ಭ, ಸಮಯ, ಹಂಗಾಮಿನಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರಬಹುದು ಅಂತ? ಬಹಳ ಸೂಕ್ತವಾದ ವಿಷಯವನ್ನ ನಾವು ಕೇಳಿದ್ರಿ. ಇದರಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯಲ್ಲಿ ದಾಖಲಾದಂತೆ ನಾವು ನವೆಂಬರಿಂದ ಮಾರ್ಚ್ ವರೆಗೆ ಹೆಚ್ಚಾಗಿ ಇವುಗಳನ್ನ ನಾವು ಕಂಡು ಬರ್ತೇವೆ. ಉಳಿದ ತಿಂಗಳಲ್ಲೂ ಸಹ ಇವು ದಾಖಲಾಗ್ತವೆ, ಬಟ್ ವಿರಳವಾಗಿರ್ತವೆ. ಮೇ, ಜೂನ್, ಜುಲೈ ಇದು ಬೇಸಿಗೆ ಕಾಲ ಮತ್ತು ಚಳಿಗಾಲದಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ. ಅದೇ ರೀತಿ ಈ ಹಬ್ಬಗಳು, ಮುಸಲ್ಮಾನರ ಹಬ್ಬಗಳ ನಿಮಿತ್ತ ಟಗರಗಳನ್ನು ಸಾಕ್ತಾರೆ, ಹೋತಗಳನ್ನು ಸಾಕ್ತಾರೆ. ಅವುಗಳು ದಷ್ಟಪುಷ್ಟವಾಗಿ ಬೆಳೆಯಲಿ ಅಂತ ಅವುಗಳಿಗೆ ಬೆಳೆ ಕಾಳುಗಳನ್ನು, ಜೋಳದ ಕಾಳುಗಳನ್ನ ತಿನ್ನಿಸ್ತಾರೆ, ನುಚ್ಚನ್ನ ತಿನ್ನಿಸ್ತಾರೆ, ಹಿಂಡಿ ಹಿಟ್ಟನ್ನು ತಿನ್ನಿಸ್ತಾರೆ. ಇದರಿಂದ ಅವು ಕೊಬ್ಬಿನ ಪಿಷ್ಟ ಪದಾರ್ಥ ಜಾಸ್ತಿ ಆಗಿರೋದ್ರಿಂದ ರಂಜಾನ್ ಮತ್ತು ಈದ್ ಹಬ್ಬದ ದಿನಗಳಲ್ಲೂ ಸಹ ಇದು ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಚಳಿಗಾಲ ಮತ್ತು ಬೇಸಿಗೆಗಾಲ ಮುಂಚಿತವಾಗಿ ಪ್ರಾಣಿಗಳಲ್ಲಿ ಮೂತ್ರ ಹರಳುಗಳು ಹೆಚ್ಚಾಗಿ ದಾಖಲಾಗುತ್ತದೆ. ಮೂತ್ರದ ಹರಳಿನ ರಚನೆ ದೇಹದಲ್ಲಿ ಯಾವ್ಯಾವ ಕಾರಣಗಳಿಂದಾಗಿ ಆಗುತ್ತೆ ಅಂತೀರಿ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ನಾವು ತಿಳ್ಕೋಬೇಕಾಗಿದ್ದು ಇಲ್ಲಿ ಏನಂತಂದ್ರೆ, ಆಹಾರ ಮತ್ತು ನೀರಿನ ಒಂದು ಕಾರಣಗಳಿಂದ ಇದು ಮೂತ್ರದ ಹರಳುಗಳು ರಚನೆ ಆಗ್ತದೆ. ನೀರಿನ ಕೊರತೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಾಗ್ಲಿ ಬರಗಾಲದಲ್ಲಾಗ್ಲಿ ಅವು ನೀರಿನ ಕೊರತೆಯನ್ನ ಅನುಭವಿಸಿದಾಗ ಅಥವಾ ನೀರಿನ ಲಭ್ಯತೆ ಇರಿದಾಗ, ಕೆರೆಯಲ್ಲಿ ನೀರಿದ್ದೇ ಇರಬಹುದು, ಹಳ್ಳದಲ್ಲಿ ನೀರಿದ್ದೇ ಇರಬಹುದು, ಅಥವಾ ಸಾಕಾಣಿಕೆ ಮಾಡುವಾಗ ಅದನ್ನ ನೀರು ಕುಡಿಸದೇ ಇರಬಹುದು, ಅಥವಾ ಗಡಸಾದ ನೀರು ಕುಡಿಸ್ತಿರ್ಬೋದು, ಅಥವಾ ನೀರಿಗೆ ಬಿಡಲು ಅವರಿಗೆ ಸಮಯ ಇರುವುದಿಲ್ಲ. ಸಾಮಾನ್ಯವಾಗಿ ನಾವು ರೈತರು ನೋಡ್ತೇವೆ, ಬೆಳಗಿನ ಜಾವ ಒಮ್ಮೆ ನೀರು ಕುಡಿಸ್ತಾರೆ, ಹೊರಗಡೆ ಹೋಗಿ ಬಂದಾಗ ಮಾತ್ರ ನೀರು ಕುಡಿಸ್ತಾರೆ. ಈ ರೀತಿ ಎರಡು ಟೈಮ್ ಕುಡಿಸ್ತಾ ಇರ್ತಾರೆ. ಆದರೆ ಚಳಿಗಾಲದಲ್ಲಿ ಏನಾಗುತ್ತೆ, ಹೊಲದಲ್ಲಿ ಏನು ಕೆಲಸ ಇರೋದಿಲ್ಲ, ಮನೆಯಲ್ಲಿ ಕಟ್ಟದಲ್ಲೇ ಕಟ್ಟಿರ್ತಾರೆ, ಅವಕ್ಕೆ ಯಾವುದೇ ಒಂದು ಕೆಲಸ ಇರೋದ ಕಾರಣ ಯಾವುದು ಬಾಯಾರಿಕೆ ಆಗ್ತಿರೋದಿಲ್ಲ. ಇದರಿಂದ ಅವು ನೀರು ಕುಡಿಯೋದು ಕಡಿಮೆ, ಚಳಿಗಾಲ ಇರೋದ್ರಿಂದ ನೀರು ತಂಪು ಇರೋದ್ರಿಂದ ನೀರು ಕುಡಿಯೋದು ಕಡಿಮೆ. ಇದರಿಂದ ನೀರಿನ ಕಡಿಮೆ ಪ್ರಮಾಣ ಆಗಿರೋದ್ರಿಂದ ಮೂತ್ರವೂ ಸಹ ಕಾನ್ಸಂಟ್ರೇಟ್ ಆಗಿರುತ್ತೆ, ಅಲ್ಲಿ ಖನಿಜಗಳ ಪದಾರ್ಥ ಜಾಸ್ತಿ ಆಗಿರುತ್ತೆ. ಖನಿಜಗಳ ಪದಾರ್ಥ ಜಾಸ್ತಿ ಆಗಿರೋದ್ರಿಂದ ಆಮೇಲೆ ಕೊಡ್ತಕ್ಕಂತ ಆಹಾರ, ಬರಗಾಲದಲ್ಲಿ ಅವರು ಒಣ ಮೇವು ಕೊಡ್ತಾ ಇರ್ತಾರೆ, ಹಸಿ ಮೇವು ಕೊಡ್ತಾ ಇರೋದಿಲ್ಲ. ಒಣ ಮೇವು ಕೊಟ್ಟಾಗ ಅದರಲ್ಲಿ ಸಿಲಿಕೇಟ್ಸ್ ಅನ್ನುವ, ಆಕ್ಸಿಲೇಟ್ಸ್ ಅನ್ನುವ ಪದಾರ್ಥಗಳು ಜಾಸ್ತಿ ಇರೋದ್ರಿಂದ ಅವು ಮೂತ್ರಕೋಶದಲ್ಲಿ ಶೇಖರಣೆ ಆಗ್ತವೆ. ಈ ತರ ಶೇಖರಣೆ ಆದ ಖನಿಜಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಒಂದಕ್ಕೊಂದು ಬೆರೆತು ಒಂದು ಹರಳು ತಯಾರಾಗುವ ಸಂಭವ ಹೆಚ್ಚಾಗಿರುತ್ತದೆ. ಅಂದ್ರೆ ಹೆಚ್ಚು ನೀರು ಕುಡಿದಲೇ ಇರೋದ್ರಿಂದ ಇದು ಸಮಸ್ಯೆ ಆಗುತ್ತೆ. ಹಾಗೆ ಆಹಾರದಲ್ಲೇನೂ ಅದರ ಒಂದು ಲವಣಾಂಶಗಳು ಜಾಸ್ತಿ ಆಗಿದ್ದಾಗ ಅದು ತೊಂದರೆ ಆಗುವ ಸಂಭವನೂ ಜಾಸ್ತಿ ಇರುತ್ತೆ. ಮೂತ್ರದ ಹರಳಿನ ರಚನೆ ದೇಹದ ಮೂತ್ರಪಿಂಡದಲ್ಲೋ ಅಥವಾ ಮೂತ್ರಕೋಶದಲ್ಲೋ ಹೇಗಾಗುತ್ತೆ ಅಂತೀರಿ? ಸಾಮಾನ್ಯವಾಗಿ ನಾವು ಈ ಅಂಗಗಳನ್ನ ನೋಡಿದಾಗ ಮೂತ್ರಪಿಂಡ ಒಂದು ಮೂತ್ರವನ್ನ ಶೇಖರಣೆಯನ್ನ ಮಾಡ್ತಾ ಇರ್ತದೆ, ಅದೊಂದು ಸೋಸ್ತಾ ಇರ್ತದೆ, ರಕ್ತದಿಂದ ಮೂತ್ರವನ್ನ ಸೋಸ್ತಾ ಇರ್ತದೆ. ಅಲ್ಲಿ ಖನಿಜ ಪದಾರ್ಥಗಳು ಜಾಸ್ತಿ ಆದಾಗ ಅಲ್ಲೇ ಒಂದು ಇನ್ಫೆಕ್ಷನ್ ಆಗಿದ್ರೆ ಅಲ್ಲೇ ಒಂದು ಹರಳು ಆಗಲು ಪ್ರಾರಂಭವಾಗ್ತದೆ. ನಾವು ಸಾಮಾನ್ಯವಾಗಿ ಎತ್ತುಗಳಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ನೋಡಿದ್ದೇವೆ, ಅಲ್ಲಿ ಪಿಂಡದಲ್ಲಿಯೂ ಸಹ ಮೂತ್ರದ ಹರಳುಗಳು ದಾಖಲಾಗಿರ್ತವೆ. ಅದೇ ರೀತಿ ಮೂತ್ರ ಅಲ್ಲಿಂದ ಪ್ರಾರಂಭಗೊಂಡು ನಂತರ ಬಂದು ಮೂತ್ರ ಕೋಶದಲ್ಲಿ ಶೇಖರಣೆ ಆಗ್ತದೆ. ಮೂತ್ರಕೋಶದಲ್ಲಿ ಶೇಖರಣೆ ಆದಾಗ ಅಲ್ಲಿಯೂ ಸಹ ಹೆಚ್ಚಿನ ಕಾಲ ಅದು ನಿಂತ್ಕೊಳ್ಳುತ್ತೆ. ಅದು ಮೂತ್ರ ಮಾಡಲು ಒಂದು ಕ್ವಾಂಟಿಟಿ ಇರಬೇಕಾಗುತ್ತೆ, ಸಾಮಾನ್ಯವಾದಂತಹ ಒಂದು ಪ್ರೆಷರ್ ಬಿಲ್ಡಪ್ ಆಗಬೇಕಾಗುತ್ತೆ. ಆ ಸಮಯದಲ್ಲಿ ಹೆಚ್ಚಿನ ಕಾಲ ಅದು ನಿಂತಾಗ ಈ ಖನಿಜಾಂಶ ಪದಾರ್ಥಗಳು ಒಂದಕ್ಕೊಂದು ಬೆರೆತು ಮೂತ್ರದ ಹರಳುಗಳು ಆಗಿ ಮಾರ್ಪಾಡಾಗ್ತವೆ. ಅದಲ್ಲದೆ ಒಂದು ಜೀವಕಣಗಳು ದೇಹದಲ್ಲಿ ಸಾಮಾನ್ಯವಾಗಿ ಜೀವಕಣಗಳು ಚದುರುಕೊಂಡು ಹೋಗ್ತಾ ಇರ್ತವೆ. ಅವು ಕಿಡ್ನಿಗಳಿಂದ ಅಥವಾ ನಾ ಹೇಳಿದಂಗೆ ಮೂತ್ರಪಿಂಡದಲ್ಲಿ, ಮೂತ್ರಕೋಶದಲ್ಲಿ ಈ ಜೀವಕಣಗಳು ಚದುರು ಹೋಗಿ ಉಂಡೆಯ ಆಕಾರ ಆದ್ಮೇಲೆ ಈ ಖನಿಜ ಪದಾರ್ಥಗಳು ಅದರ ಮೇಲೆ ಶೇಖರಣೆಗೊಂಡು ದೊಡ್ಡ ಹರಳಾಗಿ ಮಾರ್ಪಾಟು ಹೊಂದುತ್ತವೆ. ಈ ವ್ಯವಸ್ಥೆನಲ್ಲಿ ಯಾವ್ಯಾವ ಜಾಗದಲ್ಲಿ ಹರಳಿನ ರಚನೆ ಆಗಬಹುದು ಅಂತೀರಿ? ಹರಳಿನ ರಚನೆ ಪ್ರಾರಂಭವಾಗಿ ಮೂತ್ರಪಿಂಡದಲ್ಲಿ ಆಗುತ್ತೆ, ನಂತರ ಮೂತ್ರಕೋಶದಲ್ಲೂ ಆಗುತ್ತೆ. ಇವು ಚಿಕ್ಕ ಚಿಕ್ಕದಿದ್ದಾಗ ಮೂತ್ರ ಹೇಗೆ ಹೊರಗೆ ಬರ್ತಾ ಇರ್ತದೆ ಅದ್ರ ಜೊತೆಯಲ್ಲೂ ಕೂಡಿ ಇವು ಬರ್ತಾ ಇರ್ತವೆ. ಅವು ಗಾತ್ರ ದೊಡ್ಡದಾದಾಗ ಇವು ಮೂತ್ರ ನಾಳದಲ್ಲಿ ಅವು ಸಿಕ್ಕಿ ಹಾಕಿಕೊಂಡು ಅಲ್ಲಿ ನಮ್ಗೆ ಯೂಶಲಿ ಎಸ್ ಆಕಾರದ ತಿರುವು, ಗಂಡುಗಳಲ್ಲಿ ಎಸ್ ಆಕಾರದ ತಿರುವು ಇರುತ್ತೆ, ಅದಕ್ಕೆ ಸಿಗ್ಮಾಯ್ಡ್ ಫ್ಲೆಕ್ಚರ್ ಅಂತೇವೆ. ಆ ಸಿಗ್ಮಾಯ್ಡ್ ಫ್ಲೆಕ್ಚರ್ ನಲ್ಲೇ ಇವು ಹೆಚ್ಚಾಗಿ ಸಿಕ್ಕಿ ಹಾಕಿಕೊಳ್ತವೆ. ಎತ್ತು ಹೋರಿ ಕೋಣಗಳಲ್ಲಿ ಈ ಎಸ್ ತಿರುವು ಇರೋದ್ರಿಂದ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ನಾಯಿಗಳಲ್ಲಿ ಮಾತ್ರ ಅದೊಂದು ಎಲುವು ಇರುತ್ತೆ, ಆ ಎಲುವಿನ ಹಿಂಭಾಗದಲ್ಲಿ ಇದು ಹೆಚ್ಚಾಗಿ ಹರಳುಗಳು ಸಿಕ್ಕಿ ಹಾಕಿಕೊಳ್ಳುತ್ತವೆ. ಬೆಕ್ಕುಗಳಲ್ಲಿ ಮೂತ್ರನಾಳದ ತುದಿಯಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತದೆ. ಹೋತ ಮತ್ತು ಟಗರುಗಳಲ್ಲೂ ಸಹ ಮೂತ್ರದ ತುದಿಯಲ್ಲಿ ಯುರೆಥ್ರಲ್ ರಿಸೆಸ್ ಅಂತ ಒಂದು ಅಂಗ ಇರ್ತದೆ, ಅದರಲ್ಲಿ ಹೆಚ್ಚಾಗಿ ಸಿಕ್ಕಿ ಹಾಕಿಕೊಳ್ತವೆ. ಮತ್ತೆ ಸಿಗ್ಮಾಯ್ಡ್ ಫ್ಲೆಕ್ಚರ್ ಅಲ್ಲೂ ಸಹ ಇರ್ತದೆ. ಹಂದಿಗಳಲ್ಲೂ ಸಹ ಕುದುರೆಗಳಲ್ಲಾಗ್ಲಿ ಈ ಸಿಗ್ಮಾಯ್ಡ್ ಫ್ರಾಕ್ಚರ್ ಅಲ್ಲಿ ಸಿಕ್ಕಿ ಹಾಕೊಳ್ತವೆ. ಕುದುರೆಗಳಲ್ಲಿ ಮಾತ್ರ ಈಶಿಯಲ್ ತಿರುವಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಮೂತ್ರದ ಹರಳಿನ ತೊಂದರೆ ಏನೇನು ಲಕ್ಷಣಗಳನ್ನು ಜಾನುವಾರಲ್ಲಿ ತೋರಿಸುತ್ತೆ? ಸಾಮಾನ್ಯವಾಗಿ ಈ ರೋಗದ ಲಕ್ಷಣಗಳನ್ನು ನಾವು ಮೂರು ಹಂತವಾಗಿ ವಿಂಗಡಿಸಬಹುದು. ಮೊದಲನೇದ್ದು ಈ ಉರಿ ಊತದ ತೊಂದರೆ ಇದ್ದಾಗ, ಪ್ರಥಮ ಹಂತ ಅದು. ಉರಿ ಊತ ಅಂದ್ರೆ ಇನ್ಫೆಕ್ಷನ್ ಆದಾಗ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಅದಕ್ಕೆ ತೊಂದರೆ ಆಗ್ತಾ ಇರ್ತದೆ. ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತದೆ, ಕೆಡಪಡಿಸಿರುತ್ತಿರ್ತದೆ. ಕೆಲವೊಂದು ಹೊತ್ತಿನಲ್ಲಿ ಕುಳಿತುಕೊಳ್ಳುತ್ತದೆ, ಕ್ಷಣಕಾಲದಲ್ಲಿ ಮತ್ತೆ ಎದ್ದು ನಿಲ್ಲುತ್ತದೆ, ಹೊಟ್ಟೆ ಭಾಗಕ್ಕೆ ಉದ್ಕೊಳ್ತಾ ಇರ್ತದೆ. ಹೀಗೆ ಮೂತ್ರ ಪ್ರಥಮ ಹಂತದಲ್ಲಿ ಆ ರೀತಿ ಇರ್ತದೆ. ದ್ವಿತೀಯ ಹಂತದಲ್ಲಿ ಏನಾಗುತ್ತೆ, ಮೂತ್ರ ವಿಸರ್ಜನೆ ಭಂಗಿಯಲ್ಲಿದ್ರೂ ಮೂತ್ರ ಬರದೇ ಹೋಗುತ್ತೆ. ಅಲ್ಲಿ ಒರಟಾದ ಹರಡುಗಳು ಒಳಗಡೆ ಇದ್ರೆ ರಕ್ತ ಮಿಶ್ರಿತ ಮೂತ್ರ ಬರಬಹುದು. ದುಂಡನೆ ಹರಳಾಗಿದ್ರೆ ಮೂತ್ರ ಬಾರದೇ ಇರಬಹುದು. ಇದರಿಂದ ಅದು ಮೂತ್ರದ ಕೋಶ ಊದ್ಕೋತಾ ಹೋಗುತ್ತೆ, ಅಲ್ಲಿ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ, ಆವಾಗ ಅದು ಒದ್ದಾಡೋದು ಜಾಸ್ತಿ ಆಗುತ್ತೆ. ನೀರ್ ಕಡೆ ಲಕ್ಷ್ಯ ಇರುವುದಿಲ್ಲ, ಊಟದ ಕಡೆ ಲಕ್ಷ್ಯ ಇರುವುದಿಲ್ಲ, ಮೇವು ತಿನ್ನುವ ಹಂಬಲ ಇರುವುದಿಲ್ಲ, ನೀರು ಸೇವನೆ ಮಾಡೋದು ಕುಂಠಿತವಾಗುತ್ತದೆ, ಮತ್ತೆ ದೇಹದಲ್ಲಿ ನೀರಿನ ಕೊರತೆಯೂ ಪ್ರಾರಂಭವಾಗುತ್ತದೆ. ಹೀಗೆ ಎರಡನೇ ಹಂತ. ಮೂರನೇ ಹಂತ ಏನಾಗುತ್ತೆ, ಮೂತ್ರ ಕೋಶ ಒಡೆದು ಹೋಗ್ಬೋದು. ಮೂರ್ ದಿವಸದವರೆಗೆ ದೊಡ್ಡದ ಹಸು ಎತ್ತುಗಳಿದ್ರೆ ಮೂರ್ ದಿವಸ ತಡ್ಕೊಳ್ತವೆ. ಮೂರನೇ ದಿವಸದಾದ್ಮೇಲೆ ಅದು ಮೂತ್ರಕೋಶ ಒಡೆದು ಹೋಗಿ ಅದ ಮೂತ್ರ ದೇಹದಲ್ಲಿ ಶೇಖರಣೆಯಾಗಿ, ಹೊಟ್ಟೆ ಭಾಗದಲ್ಲಿ ಶೇಖರಣೆಯಾಗಿ ಮತ್ತೆ ರಕ್ತಕ್ಕೆ ಸೇರ್ಕೊತದೆ. ಅಲ್ಲಿ ಶರೀರ ವಿಷ ಅನುಭವಿಸ್ತದೆ, ವಿಷಪೂರಿತವಾದ ಶರೀರ ಆಗಿ ಅಂಗಗಳ ವೈಫಲ್ಯ ಪ್ರಾರಂಭವಾಗಿ ಅದು ಸಾವನ್ನು ಸಹ ಈ ತರ ಅನುಭವಿಸ್ತವೆ. ಇವೇ ರೋಗದ ಲಕ್ಷಣಗಳಾಗುತ್ತೆ. ರೈತರು ಯಾವ ರೀತಿ ಗುರುತಿಸಬೇಕು ಅಂತಾರೆ? ಈಗೇನ ಹೇಳಿದ ರೋಗದ ಲಕ್ಷಣಗಳನ್ನು ಅವ್ರು ಗುರುತಿಸಬೇಕು. ಮೊಟ್ಟ ಮೊದಲಾಗಿ ಅವರು ಏನ್ ಮಾಡ್ಬೇಕಂದ್ರೆ ಅದು ಮೂತ್ರ ಮಾಡಿದೆ ಇಲ್ಲ ಅನ್ನೋದ ತಿಳ್ಕೋಬೇಕು. ಬೆಳಿಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ಅವರು ಹೊರಗಡೆ ಹೋಗಿ ಬಂದ್ರು ಅದು ಕಟ್ಟಿದಂತ ಜಾಗದಲ್ಲಿ ಹಸಿ ಇದೆಯ ಇಲ್ಲ ಅನ್ನೋದು ಮನಗಾಣಬೇಕು. ಹಸಿ ಇಲ್ಲ ಅಂದ್ರೆ ಅದನ್ನ ನೋಡಿದ್ರೆ ಸರಿಯಾಗಿ ನೀರು ಕುಡಿತಾ ಇದೆಯಲ್ಲ ಕನ್ಫರ್ಮ್ ಮಾಡಬೇಕು. ನೀರು ಕುಡಿದಿತ್ತು ಆಮೇಲೆ ಅಲ್ಲಿ ಹಸಿ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಅದನ್ನ ಅಬ್ಸರ್ವ್ ಮಾಡಬೇಕು. ಏನೋ ಅದು ಹೊಟ್ಟೆ ನೋವಿನಿಂದ ಬಳಲ್ತಾ ಇಲ್ಲ ಅನ್ನೋದನ್ನ ಗಮನಿಸಬೇಕು. ಏನಾದ್ರೂ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರೆ ಹತ್ತಿರದ ಪಶುವೈದ್ಯರ ಹತ್ರ ಅದನ್ನ ತೆಗೆದುಕೊಂಡು ಹೋಗ್ಬೇಕು. ಪಶುವೈದ್ಯರು ನೀವು ಏನ್ ಪರೀಕ್ಷೆ ಮಾಡ್ತೀರಿ, ನೀವ್ ಹೇಗೆ ತೊಂದರೆನ ಪತ್ತೆ ಹಚ್ಚುತ್ತೀರಿ, ಯಾವ ವಿಧಾನವನ್ನ ಅನುಸರಿಸ್ತೀರಿ? ಸಾಮಾನ್ಯವಾಗಿ ರೈತರು ಈ ಎತ್ತುಗಳನ್ನು ತೆಗೆದುಕೊಂಡು ಬಂದಾಗ ನಾವು ಅದನ್ನ ಮೊದಲಿಗೆ ಹಿಸ್ಟ್ರಿ ಅಂತೇವೆ, ಇತಿಹಾಸ, ರೋಗದ ಇತಿಹಾಸದ ಬಗ್ಗೆ ನಾವು ಕೇಳ್ತೇವೆ. ಯಾವತ್ತು ನೀವು ನೋಡಿದ್ರಿ, ಕೊನೆ ನೀವು ಯಾವಾಗ ಅದನ್ನ ನೀರ್ ಕುಡಿದ್ ನೋಡಿದ್ರಿ, ಮೂತ್ರ ಮಾಡಿದ್ ನೋಡಿದ್ರಿ ಅಂತ ಕೇಳ್ತೇವೆ. ಅಥವಾ ಯಾವಾಗ ಇದು ಚಡಪಡಿಸ್ತಾ ಇತ್ತು ಅನ್ನೋದನ್ನ ಕೆಲವೊಂದು ಪ್ರಶ್ನೆಗಳನ್ನ ಹಾಕ್ತೇವೆ. ಆ ಪಶುವೈದ್ಯರು ಅದ ಹಾಕಿದ ನಂತರ ಸಾಮಾನ್ಯವಾಗಿ ಕೈಗಳಿಗೆ ಗ್ಲೌಸ್ ಹಾಕೊಂಡು ಅದು ಗುದ್ದದವರದಿಂದ ಮೂತ್ರದ ಕೋಶದ ಸ್ಥಿತಿಯನ್ನ ತಿಳ್ಕೋಬೇಕಾಗ್ತದೆ. ಅಲ್ಲಿ ಅದು ಊದ್ಕೊಂಡಿದೆಯಾ, ಅದು ಒಡೆದು ಹೋಗಿದೆಯಾ ಅಂತ. ಮೂತ್ರಕೋಶ ಒಡೆದೇ ಹೋಗಿಲ್ಲ ಅಂತಂದ್ರೆ ಅದಿನ್ನೂ ಒಂದನೇ ದಿವಸ ಅಥವಾ ಎರಡನೇ ದಿವಸ ಇದೆ ಅಂತ ತಿಳ್ಕೊತೇವೆ. ಅಥವಾ ಮೂತ್ರ ಒಡೆದು ಹೋಗಿತ್ತು ಅಂದ್ರೆ ಇದಾಗ್ಲೇ ಐದು ದಿನಗಳ ನಂತರ ಆಗಿದೆ ಅಂತ ತಿಳ್ಕೊತೇವೆ. ಅದಾದ್ಮೇಲೆ ಸಣ್ಣ ಪ್ರಾಣಿಗಳಿದ್ರೆ, ಈ ಹೋತ, ನಾಯಿ, ಬೆಕ್ಕು, ಟಗರುಗಳಿದ್ರೆ ಅಥವಾ ಕರುಗಳು ಇದ್ರೆ ಅವುಗಳಿಗೆ ಕ್ಷಕಿರಣ ಮಾಡಿ ನೋಡ್ತೇವೆ. ಮತ್ತು ಅಲ್ಟ್ರಾಸೌಂಡ್ ಸಹ ಒಂದು ಶ್ರವಣಾತೀತ ಒಂದು ಯಂತ್ರ ಇದೆ, ಅದರಿಂದ ನಾವು ಮೂತ್ರಕೋಶವನ್ನ ಪರೀಕ್ಷಿಸಿ ನೋಡ್ತೇವೆ. ಅಲ್ಲಿ ಮೂತ್ರಕೋಶ ಒಡೆದು ಹೋಗಿದೆಯೋ ಇಲ್ಲ ಅನ್ನೋದು ಕಂಡು ಬರ್ತದೆ. ಹಾಗೇನೆ ಮೂತ್ರ ಸಣ್ಣ ಹನಿ ಹನಿಯಾಗಿ ಬರ್ತಾ ಇದ್ರೆ ಅದರಿಂದ ಶೇಖರಣೆ ಮಾಡಿಕೊಂಡು ಅದನ್ನ ಪರೀಕ್ಷೆಗೆ ಒಳಪಡಿಸ್ತೇವೆ. ಯಾವುದು ಕ್ರಿಸ್ಟಲ್ ಯೂರಿಯಾ ಐತೆ, ಯಾವ ತರಪ ಹರಳಿದೆ ಅಂತ ನಾವು ಅದನ್ನ ತಿಳ್ಕೋತೇವೆ. ಅಲ್ಲಿ ನಾವು ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ರೈತರು ಏನೋ ಹೇಳ್ಬೋದು, ಇದು ಮೂತ್ರ ತೊಂದರೆಯಿಂದ ಬಳಲ್ತಾ ಇದೆ ಅಂತ. ಆದ್ರೆ ಪಶುವೈದ್ಯರಿಗೆ ಇದು ಒಂದ್ ಹರಳಾಯ್ತೋ ಏನು ಬಹಳ ಹರಳಿದೆ ಅನ್ನೋ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗ್ತದೆ. ಆಮೇಲೆ ಮೂತ್ರದ ಕೋಶದ ಸ್ಥಿತಿಯನ್ನು ತಿಳ್ಕೊಳ್ಳೋದು, ಅದು ಊದ್ಕೊಂಡಿದೆಯೋ ಅದು ಒಡೆದು ಹೋಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಸಾಮಾನ್ಯವಾಗಿ ಮೂತ್ರದ ಹರಳಿದೆ ಅಂತ ನೀವು ಒಂದು ಸಾರಿ ಡಯಾಗ್ನೋಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಚಿಕಿತ್ಸೆ ಏನು? ಅದ್ರ ಬಗ್ಗೆ ನಾನು ವಿವರಣೆ ನೀಡಬೇಕು ಅಂತಂದ್ರೆ ಚಿಕಿತ್ಸೆಯ ಮೂರು ಹಂತದಲ್ಲಿ ನಾವು ಮಾಡಬಹುದು. ಆಗ್ಲೇ ಹೇಳಿದಂಗೆ ಪ್ರಥಮ ಹಂತ, ದ್ವಿತೀಯ ಹಂತ, ತೃತೀಯ ಹಂತ. ಪ್ರಥಮ ಹಂತದಲ್ಲೇ ಅದು ರೋಗದಿಂದ ಬಳಲ್ತಾ ಇದೆ, ಈಗ ಇನ್ಫೆಕ್ಷನ್ ಅಂತೇವ್ ನಾವು, ಅದು ಒಂದು ಉರಿ ಊತದಿಂದ ಬಳಲ್ತಾ ಇದ್ರೆ ನಾವು ಅದಕ್ಕೆ ನೋವು ನಿವಾರಕ ಮತ್ತು ಪ್ರತಿಜೀವಕ ಅಂತಾರೆ, ಆಂಟಿಬಯೋಟಿಕ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಅದು ಪ್ರತಿಜೀವಕ ಮತ್ತು ನೋವು ನಿವಾರಕಗಳನ್ನು ನೀಡಿ ಮತ್ತು ಮೂತ್ರದ ಆಮ್ಲತೆ ಏನಂತ, ಈಗ ವಾಟರ್ ಅಂತಂದ್ರೆ ನೀರಿನ ಆಮ್ಲತೆ ಏಳು ಇರ್ತದೆ. ಇದು ಎತ್ತುಗಳಲ್ಲಿ ನೀರಿನ ಆಮ್ಲತೆ ಅಲ್ಲದೆ ಅದು ಅಲ್ಕಲೈನ್ ಅಂತ ನಾವು ಹೇಳ್ತೇವೆ, ಆಮ್ಲತೆ, ಅದನ್ನ ಬದಲಾಯಿಸ್ತೇವೆ. ಆಮೇಲೆ ಆಹಾರದ ನಿರ್ವಹಣೆಯನ್ನು ಮಾಡಿ ಅವರಿಗೆ ಸಲಹೆಗಳನ್ನು ನೀಡ್ತೇವೆ. ಈ ತರ ನೀಡ್ತಕ್ಕಂತ ಪಿಷ್ಟ ಪದಾರ್ಥಗಳನ್ನು ಕಮ್ಮಿ ಮಾಡಿ ಹಸಿರು ಮೇವನ್ನ ನೀಡಿ ಅಂತ ನಾವು ಹೇಳ್ತೇವೆ. ನೀರಿನ ನಿರ್ವಹಣೆಯನ್ನು ಸಹ ಸಲಹೆಯನ್ನ ನೀಡ್ತೇವೆ. ದ್ವಿತೀಯ ಹಂತದಲ್ಲಿ ಏನ್ ಮಾಡಬೇಕಾಗುತ್ತೆ, ಅದು ಆಗ್ಲೇ ಮೂತ್ರದ ಹರಳು ಬಂದು ಸಿಕ್ಕಾಕೊಂಡಿರುತ್ತೆ, ಅವಾಗ ಶಸ್ತ್ರಚಿಕಿತ್ಸೆನೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇರೆ ಮೂತ್ರ ಹೋಗೋದಕ್ಕೆ ಬೇರೆ ದಾರಿ ನಾವು ಕೊಡಬೇಕಾಗ್ತದೆ. ಅದಕ್ಕೆ ಈಗ ಹೊಸದಾಗಿ ಒಂದು ನಳಿಕೆ ಜೋಡಣೆ ಬಂದಿದೆ, ಮೂತ್ರಕೋಶಕ್ಕೆ ನಳಿಕೆ ಜೋಡಣೆ ಮಾಡಿ ಮೂತ್ರ ಶೇಖರಣೆ ಆಗದಂತೆ ಅದು ಹೊರಗಡೆ ಹೋಗುವಂತೆ ನಾವು ನೋಡ್ಕೋತೇವೆ. ಅದರ ನಂತರ ತೃತೀಯ ಹಂತದಲ್ಲಿ ಇದ್ರೆ ಅದು ನೀರಿನ ಕೊರತೆ ವಿಪರೀತವಾಗಿರುತ್ತದೆ, ಆಮೇಲೆ ವಿಷಪೂರಿತ ಶರೀರವಾಗಿರುತ್ತದೆ, ಅದನ್ನ ನಾವು ಫಸ್ಟ್ ಸ್ಟೆಬಿಲೈಸ್ ಮಾಡಬೇಕಾಗುತ್ತೆ. ಈ ರೀತಿ ಹಂತ ಹಂತವಾಗಿರತಕ್ಕಂಥದ್ದಕ್ಕೆ ನೋಡಿಕೊಂಡು ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆಯನ್ನ ನಾವು ನೀಡ್ತೇವೆ. ಹಾಲನ್ನ ಒಳಗೊಂಡಿರುವಂತಹ ಪದಾರ್ಥದಿಂದ ಹರಳಿನ ತೊಂದರೆ ಹೆಚ್ಚಾಗುತ್ತೆ. ಹೌದು, ಅದು ಸಾಮಾನ್ಯವಾಗಿ ಈ ತರ ತೊಂದರೆಗಳು ನಾಯಿಗಳಲ್ಲಿ ಕಂಡು ಬರ್ತದೆ. ಈ ಹಸುಗಳಲ್ಲಿ ಇವರು ಹಾಲೇ ಕೊಡೋದಿಲ್ಲ, ಎಮ್ಮೆ ಕರುಗಳಾಗ್ಲಿ ಗಂಡು ಕರುಗಳಾಗಿದ್ರೆ ಅವಕ್ಕೆ ಹಾಲ್ ಜಾಸ್ತಿ ಕೊಡೋದಿಲ್ಲ, 3% ಕೊಡ್ತಾರೆ. ಆದ್ರೆ ನಾಯಿಗಳಲ್ಲಿ ಏನ್ ಮಾಡ್ತಾರೆ, ಅವನ್ನ ಮನೆಯಲ್ಲೇ ಸಾಕೋದ್ರಿಂದ ಅವಕ್ಕೆ ಬೆಳೆಯುವ ವಯಸ್ಸಲ್ಲೇ ಹಾಲು ಕೊಟ್ರೆ ಏನ್ ತೊಂದರೆ ಆಗೋದಿಲ್ಲ. ಅವು ದೊಡ್ಡದಾಗಿ ಬೆಳೆದ ನಂತರ ಅವರು ಈ ಬೇಸಿಗೆ ಕಾಲ ಬಂದಾಗ ಅವರು ಐಸ್ ಕ್ರೀಮ್ ತಿಂತಿರ್ತಾರೆ, ಅದಕ್ಕೂ ಕೊಡ್ತಾರೆ, ಚಾಕ್ಲೇಟ್ ತರ್ತಿರ್ತಾರೆ, ಅದಕ್ಕೂ ಕೊಡ್ತಾರೆ. ಈ ತರ ಕೊಟ್ಟಾಗ ಅದಕ್ಕೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಆ ಕ್ಯಾಲ್ಸಿಯಂ ಪದಾರ್ಥ ಇರೋದ್ರಿಂದ ಅದು ಒಂದು ತೊಂದರೆ ಮಾಡುವ ಸಂಭವ ಜಾಸ್ತಿ ಇರುತ್ತೆ ನಾಯಿಗಳಲ್ಲಿ. ಆದ್ರೆ ಕರುಗಳಲ್ಲಿ ಇದು ತೊಂದರೆ ಆಗೋ ಸಾಧ್ಯ ಇಲ್ಲ. ಆದ್ರೆ ಈ ಹಾಲುಯುಕ್ತ ಪದಾರ್ಥವನ್ನ ಅದ್ರ ಜೊತೆಗೆ ನಾವು ಫಾಸ್ಫರಸ್ ಅನ್ನೋದನ್ನ, ಈಗ ಕೆಲವೊಮ್ಮೆ ಏನ್ ಮಾಡ್ತಾರೆ, ಈ ಭಾಗದಲ್ಲಿ ಹಾಸನ ಭಾಗದಲ್ಲಿ ಕಿಲಾರಿದ ಕರುಗಳನ್ನ ಸಾಕ್ತಾರೆ, ಅವುಗಳನ್ನ ವೇಗವಾಗಿ ಎತ್ತರಕ್ಕೆ ತರಬೇಕಂತ ಹೇಳಿ ದನಗಳಿಗೆ ಕೊಡ್ತಕ್ಕಂತ ಹಿಂಡಿ ನುಚ್ಚು ತವುಡು ಇವುಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಕೊಟ್ಟಾಗ ಇಲ್ಲಿ ಕ್ಯಾಲ್ಸಿಯಂ ಇರತಕ್ಕದ್ದು ಹಾಲಿನಲ್ಲಿ, ಫಾಸ್ಫರಸ್ ಇರತಕ್ಕಂಥದ್ದು ಭತ್ತದ ಹೊಟ್ಟಿನಲ್ಲಿ, ಅವೆರಡು ಮಿಶ್ರಣವಾಗಿ ಅವು ತೊಂದರೆಗೆ ಅನುಭವ ಆಗ್ತವೆ. ಅದಕ್ಕೆ ಕರುಗಳಿಗೆ ಹಾಲನ್ನು ಕೊಟ್ರೆ ಏನೂ ತೊಂದರೆ ಇರೋದಿಲ್ಲ, ಅದರ ಜೊತೆ ಈ ಹಿಂಡಿ ಹಿಟ್ಟು ತೌಡು ನುಚ್ಚು ಈ ಕೇಮ ಫೀಡ್ ಅಂತ ಬರುತ್ತೆ ಅದನ್ನು ಕೊಡ್ತಾ ಇದ್ರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಎಲ್ಲಿ ಈ ತರಹದ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಿಮ್ಗೆ, ಯಾವ ಪ್ರದೇಶಗಳಲ್ಲಿ? ಓಕೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ನನ್ನ ಈ 25 ವರ್ಷಗಳ ಅನುಭವದಲ್ಲಿ ನಾನೀಗ ಗದಗು, ಬೀದರು, ಹಾಸನ ಹೀಗೆ ನನ್ನ ಕೆಲಸ ನಿರ್ವಹಿಸಿದ್ದೇನೆ. ನನಗೆ ಅನಿಸಿದ ಮಟ್ಟಿಗೆ ಕರ್ನಾಟಕದಲ್ಲಿ ಅನೇಕ ತಳಿಗಳಿದ್ದಾವೆ, ಕಿಲಾರಿ ದನಗಳಿದ್ದಾವೆ, ಹಳ್ಳಿಕಾರ ದನಗಳಿದ್ದಾವೆ, ದೇವಣಿ ತಳಿಗಳಿದ್ದಾವೆ, ಮಲ್ನಾಡು ಗಿಡ್ಡ ಇದೆ, ಅಮೃತ್ ಮಹಲ್ಗಳಿದಾವೆ, ಈ ಎಲ್ಲ ತಳಿಗಳಲ್ಲೂ ಈ ತೊಂದರೆಗಳನ್ನ ಕಂಡು ಬಂದಿದ್ದಾವೆ. ಇವು ಸಾಮಾನ್ಯವಾಗಿ ಯಾವುದೇ ಪ್ರದೇಶಕ್ಕೆ ಅಂತ ಹೇಳಿ ನಾವು ಒಂದು ಮ್ಯಾಪಿಂಗ್ ಮಾಡಿದ್ರೆ ಸಾಮಾನ್ಯವಾಗಿ ಈ ಜೌಗು ಪ್ರದೇಶ ಅಥವಾ ಮಳೆ ಕಡಿಮೆ ಇರುವಂತಹ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಕಂಡು ಬಂದಿದೆ. ಸಾಮಾನ್ಯವಾಗಿ ಗದಗ, ಹುಲ್ಕೋಟಿ, ಬಿಂಕದಕಟ್ಟಿ, ರೋಣದಲ್ಲಿ ನರೇಗಲ್, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಂಡರ್ಗಿ ಈ ರೀತಿ ಭಾಗದಲ್ಲಿ ಇದಾವೆ. ಬಿಜಾಪುರದಲ್ಲಿ ಇಂಡಿ, ಸಿಂದಗಿ, ರಾಯಚೂರಲ್ಲಿ ಕುಷ್ಟಗಿ, ಬೀದರ್ನಲ್ಲಿ ಔರಾದ್, ಬಾಲ್ಕಿ, ಆಳಂದ್, ಬಸವ ಕಲ್ಯಾಣ ಪ್ರದೇಶದಲ್ಲಿ ದೇವಣಿ ತಳಿಗಳಿಗೆ ಇದು ಹೆಚ್ಚಾಗಿ ಕಂಡು ಬರ್ತದೆ. ಗುಲ್ಬರ್ಗಾದಲ್ಲಿ ಚಿಂಚೋಳಿ, ಕಮಲಾಪುರ, ಹಾಸನದಲ್ಲಿ ಬೇಲೂರು, ಹಳೆಬೀಡು, ಮೈಲಾಪುರ, ಮೈಸೂರಿನಲ್ಲಿ ಹುಣಸೂರು, ಪಿರಿಯಾಪಟ್ಟಣ, ಮಂಡ್ಯದಲ್ಲಿ ಕೆಆರ್ಪೇಟೆ, ತುಮಕೂರಲ್ಲೂ ಕಗ್ಗೇರಿ, ಪಾವಗಡ, ತುರುವಿಕೆರೆ, ಈ ತರ ಅನೇಕ ಪ್ರದೇಶಗಳಲ್ಲಿ ಈ ತೊಂದರೆಗಳು ನಾವು ಕರ್ನಾಟಕದಲ್ಲಿ ಕಂಡು ಬಂದಿದೆ. ಈಗ ಜಾನುವಾರುಗಳಿಗೆ ನಾವು ನೀರು ಕುಡಿಸ್ತೀವಲ್ಲ, ನೀರಿನಲ್ಲಿ ಯಾವ ಖನಿಜಗಳು ಜಾಸ್ತಿ ಆದ್ರೆ ಮೂತ್ರದ ಹರಳಿನ ತೊಂದರೆ ಜಾಸ್ತಿ ಆಗುತ್ತೆ ಅಂತೀರಿ? ಸಾಮಾನ್ಯವಾಗಿ ನಾವು ಒಂದು ಪದಾರ್ಥಕ್ಕೆ ನಾವು ಸೀಮಿತವಾಗಿ ಕ್ಯಾಲ್ಸಿಯಂ ಅಂತ ನಾವು ಹೇಳ್ಬೋದು, ಬಟ್ ನಾವು ನೋಡ್ತೇವೆ ಗಡಸುವಾದ ನೀರಿದ್ರೆ ಅದರಲ್ಲಿ ಎಲ್ಲ ಮಿನರಲ್ಗಳು ಜಾಸ್ತಿ ಆಗಿರ್ತವೆ. ಆ ಗಡಸಿನ ನೀರಿನನ್ನು ಕುಡಿಸಿದಾಗ ಇದು ತೊಂದರೆ ಹೆಚ್ಚಾಗಿ ಕಾಣುತ್ತೆ. ಅದಕ್ಕಾಗಿ ಅವರು ಮಳೆ ನೀರನ್ನ ಸಂಗ್ರಹಿಸಿ ಕೊಟ್ರೆ ಅದರಲ್ಲಿ ಖನಿಜಗಳ ಪದಾರ್ಥ ಕಡಿಮೆ ಇರುತ್ತೆ, ಅದರಿಂದ ತೊಂದರೆ ಕಡಿಮೆ ಆಗ್ಬಹುದು. ಈ ಕೆರೆಗೆ ನೀರುಗಳು ಸಾಮಾನ್ಯವಾಗಿ ನೀರಿನ ಸಂಗ್ರಹಣೆಯಿಂದ ಆಗಿರ್ತವೆ, ಅದನ್ನ ಸಹ ಕುಡಿಸಬಹುದು. ಆದ್ರೆ ಅಲ್ಲಿ ರೈತರು ಗಮನವಿಡಬೇಕು, ಆ ಕೆರೆ ನೀರಿನಲ್ಲಿ ಫೇಶಿಯೋಲಾಸಿಸ್ ಎಂಬ ಒಂದು ರೋಗ ಬೇರೆ ರೋಗ ಇರುತ್ತದೆ, ಅದರಿಂದ ತೊಂದರೆ ಆಗಲಾರದಂತೆ ಗ್ರಾಮಸ್ಥರು ಕೂಡಿ ಅದಕ್ಕೆ ಸಿಂಪರಣೆ ಮಾಡಿ ಅಂತ ನೀರನ್ನ ಕುಡಿಸಿದ್ರೆ ಯಾವುದೇ ತೊಂದರೆ ಆಗುದಿಲ್ಲ. ಸಿಹಿ ನೀರು ಕುಡಿಸಿದ್ರೆ ಯಾವುದು ತೊಂದರೆ ಆಗುವುದಿಲ್ಲ ಅಂತ ನನಗೆ ಅನಿಸಿದೆ. ಅಂದ್ರೆ ಬೋರ್ವೆಲ್ ನೀರಲ್ಲಿ ಉಪ್ಪಿನಾಂಶ ಜಾಸ್ತಿ ಇರುತ್ತದೆ. ನಾನು ಸರ್ವೇ ಸಾಮಾನ್ಯವಾಗಿ ಹಾಸನದಲ್ಲಿ ನೋಡಿದಾಗ 512 PPM ಇದೆ, 525 PPM ಪಾರ್ಟ್ಸ್ ಪರ್ ಮಿಲಿಯನ್ ಕಾನ್ಸಂಟ್ರೇಷನ್ ಇದೆ. ಅದ್ರ ಉಪ್ಪಿನಾಂಶ ಅದು ಎಷ್ಟಿರ್ಬೇಕಂದ್ರೆ 25 ಪಾರ್ಟ್ಸ್ ಪರ್ ಮಿಲಿಯನ್ 25 ಗೂ 525 ಗೂ ಬಹಳ ಫರಕ್ ಆಗುತ್ತೆ. ಆದ್ರೂ ಏನಿದೆ, ಇಷ್ಟನ್ನ ಕುಡಿಸಿದಾಗ ಅದು ಇಮಿಡಿಯೇಟ್ ಆಗೋದಿಲ್ಲ, ಕಾನ್ಸ್ಟೆಂಟ್ ಆಗಿ ಕುಡಿಸಿ ಕುಡಿಸಿ ಕುಡಿಸಿ ತೊಂದರೆಗೆ ಅದು ಮೂತ್ರಪಿಂಡಕ್ಕೆ ತೊಂದರೆಯನ್ನು ಹಾನಿ ಮಾಡಿ ಅದರಲ್ಲಿ ಜೀವಕಣಗಳು ಉದುರಿ ಹೋಗಿ ಅದರಿಂದ ಅದಕ್ಕೆ ಇನ್ಫೆಕ್ಷನ್ ಆಗಿ ಅದರಗಳಿಂದ ಈ ಖನಿಜಗಳ ಪದಾರ್ಥಗಳು ಅಲ್ಲೇ ಇದ್ದಾಗ ಈ ಮೂತ್ರ ಹರಳುಗಳು ತೊಂದರೆ ಆಗುವುದು ಹೆಚ್ಚಾಗುತ್ತೆ. ಈ ಮೂತ್ರದ ಹರಳೆ ಆಗದಂತೆ ತಡೆಗಟ್ಟುವಂತಹ ವಿಧಾನಗಳಲ್ಲಿ ತಾವಾಗ್ಲಿಂದ ಹೇಳ್ತಾ ಇದ್ದೀರಿ ಆಹಾರ ನೀರು ಮತ್ತೆ ಕೆಲಸ ಅಂತ, ಅದನ್ನ ಸ್ವಲ್ಪ ವಿವರಿಸಿ ಹೇಳಿ ಸರ್ ರೈತರಿಗೆ ಅರ್ಥ ಆಗೋದು. ಆಹಾರ ಅಂದ್ರೆ ಏನ್ ಕೊಡ್ಬೇಕು, ನೀರು ಅಂದ್ರೆ ಎಷ್ಟು ಕುಡಿಸ್ಬೇಕು, ಕೆಲಸದ ನಿರ್ವಹಣೆ ಅಂದ್ರೆ ಏನ್ ಮಾಡ್ಬೇಕು? ಓಕೆ, ಈಗ ಆಹಾರದ ನಿರ್ವಹಣೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಚಳಿಗಾಲ ಬೇಸಿಗೆಗಾಲ ಮಳೆಗಾಲದಲ್ಲಿ ನಾವು ಆಹಾರವನ್ನ ಕೊಡ್ತಾ ಇರ್ತೇವೆ. ಮಳೆ ಪ್ರದೇಶಗಳಲ್ಲಿ ನಾವು ಬರೀ ಒಣ ಮೇವನ್ನ ಕೊಡ್ತೇವೆ. ಬೇಸಿಗೆಗಾಲದಲ್ಲಿ ಒಣ ಮೇವು ಕೊಟ್ಟಾಗ ಅಲ್ಲಿ ಏನಾಗುತ್ತೆ, ವಿಟಾಮಿನ್ ಎ ಕೊರತೆ ಆಗುತ್ತೆ. ಹಸಿ ಮೇವನ್ನು ಕೊಡದೇ ಇದ್ದಾಗ ವಿಟಾಮಿನ್ ಎ ಕೊರತೆಯನ್ನ ಕಂಡು ಬರ್ತದೆ. ಅವಾಗ ಏನಾಗ್ತದೆ, ಜೌಳು ಪ್ರದೇಶದಲ್ಲಿ ಇರತಕ್ಕಂತ ಮೇವಿನಲ್ಲಿ ಈ ಭತ್ತದ ಹುಲ್ಲಾಗ್ಲಿ ದಂಟಾಗ್ಲಿ ಜೋಳದ ದಂಟಾಗ್ಲಿ ಅದರಲ್ಲಿ ಸಿಲಿಕೇಟ್ಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಅದನ್ನ ತುಂಡು ತುಂಡು ತುಂಡಾಗಿ ಮಾಡಿ ಈಗ ಅದಕ್ಕೆ ಒಂದು ಪೌಷ್ಟೀಕರಣ ಅಂತಾರೆ. ಪೌಷ್ಟೀಕರಣ ಅಂದ್ರೆ ಉಪ್ಪಿನ ಶೇಖರಣೆ ಮಾಡಿ 2% ಉಪ್ಪು 2% ಯೂರಿಯಾ ಈ ರೀತಿ ಮಾಡಿ ಕೊಟ್ಟಾಗ ಅದು ಆಹಾರವನ್ನ ಹೆಚ್ಚಿಗೆ ಅವನ್ನ ಕನ್ಸ್ಯೂಮ್ ಮಾಡ್ತವೆ. ಆಮೇಲೆ ಲವಣಾಂಶ ಇರೋದ್ರಿಂದ 2% ಉಪ್ಪು ಇರೋದ್ರಿಂದ ಅಲ್ಲಿ ಮೂತ್ರದಲ್ಲಿ ನೀರಿನ ಅಂಶ ಜಾಸ್ತಿ ಹೋಗುತ್ತೆ. ಅದ ನೀರಿನ ಜಾಸ್ತಿ ಅಂಶ ಹೋದಾಗ ಈ ಖನಿಜ ಪದಾರ್ಥಗಳು ಜಾಸ್ತಿ ಇದ್ರೂ ಆ ಮೂತ್ರದ ಜೊತೆಗೆ ಹೊರಗೆ ಬರುವುದು ಹೆಚ್ಚಾಗುತ್ತೆ. ಅದಕ್ಕೆ ಬೇಸಿಗೆ ಕಾಲದಲ್ಲಿ ಹಸಿ ಮೇವು ಕೊಡೋ ಸೌಲಭ್ಯ ಇದ್ರೆ ಕೊಟ್ಟರೆ ಬಹಳ ಉತ್ತಮ. ಇಲ್ಲ ಅಂತಂದ್ರೆ ವಿಟಾಮಿನ್ ಎ ಅನ್ನ ಇಂಜೆಕ್ಷನ್ ಮುಖಾಂತರ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಇದು ಒಂದು ಅವ್ರು ಕಾಣಬೇಕು. ಇನ್ನೊಂದು, ಕರುಗಳದ ಆಹಾರ ನಿರ್ವಹಣೆಯನ್ನ ಹೆಚ್ಚಿಗೆ ಗಮನಿಸಬೇಕು. ಕರುಗಳಿಗೆ ಇವರು ಬೇಗ ಬೆಳೆಸಿ ಬೇಗ ಮಾರ್ಬೇಕನ್ನೋದು, ಈಗ ಸಾಮಾನ್ಯವಾಗಿ ಒಂದು ಎತ್ತುಗಳ ಜೊತೆಗೆ 100,000 ಮೇಲೆ ಹೋಗುತ್ತೆ. ಅದಕ್ಕೆ ಇವರು ಏನ್ ಮಾಡ್ತಾರೆ, ಅದಕ್ಕೆ ಚೆನ್ನಾಗಿ ಬೆಳೆದು ಬೇಗ ಅದನ್ನ ಮಾರ್ಬಿಟ್ಟು ಲಾಭ ತಗೋಬೇಕನ್ನೋ ಒಂದು ನಿಟ್ಟಿನಲ್ಲಿ ಕರುಗಳಿಗೆ ಜೋಳ ತಿನ್ಸಿದೆ ಮತ್ತು ಅದಕ್ಕೆ ಭತ್ತದ ಹುಲ್ಲು ತಿನ್ಸಿದೆ, ಭತ್ತದ ಹೊಟ್ಟು ತಿನ್ಸಿದೆ, ಹೀಗೆ ಮಾಡ್ತಾರೆ. ಅದು ತೊಂದರೆಗೆ ಈಡಾಗುತ್ತೆ. ಇವರು ಕರುಗೆ ಏನ್ ಮಾಡ್ಬೇಕು, ಆಹಾರ ಅಂದಾಗ ಅವಕ್ಕೆ ಹಾಲನ್ನೇ ಕೊಟ್ರೆ ಬಹಳ ಮುಖ್ಯ ಆಗ್ತದೆ. ಹಾಲನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬಹುದು ಅಂತ ನಾನು ಇಲ್ಲಿ ಹೇಳಿ ಬಯಸ್ತೇನೆ. ಈ ಕರುಗಳಿಗೆ ನಾವು ಸಾಮಾನ್ಯವಾಗಿ ತಜ್ಞ ವೈದ್ಯರು ಹೇಳೋದು ಅಂದ್ರೆ 10% ಆಫ್ ಬಾಡಿ ವೇಟ್ ಅಂದಾಗ ಅದು 10-30% ಕೊಡಬಹುದು. ಅಲ್ಲಿ 30 kg ಇದ್ರೆ 3 liter ಪ್ರತಿನಿತ್ಯ ಕೊಡ್ಬೇಕಂತಾರೆ. ಆದ್ರೆ ಹಸುಗಳು ಅಷ್ಟು ಕೊಡದೇ ಇದ್ದಾಗ ಅಥವಾ ಹಸು ಮನೆಯಲ್ಲಿ ಹಾಲು ಇಲ್ಲದೆ ಇದ್ದಾಗ 3 liter ಕರುಗೆ ಕೊಡೋದೇ ಕಡಿಮೆ ಈಗ. ಆದ್ರೆ ಹಾಲು ಎಷ್ಟು ಜಾಸ್ತಿ ಕೊಡ್ತಾರೆ ಕರುಗಳನ್ನು ಬೆಳವಣಿಗೆಗೆ ಬಹಳ ಉತ್ತಮವಾಗಿರ್ತದೆ. ಗದಗಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಅಲ್ಲಿ 10 liter ವರೆಗೆ ನಾವು ಕರುಗಳಿಗೆ ಕುಡಿಸಿದ್ರೆ ಅದು 9-10 ತಿಂಗಳಲ್ಲೇನೆ ದೊಡ್ಡ ಎತ್ತಿನ ಗಾತ್ರಕ್ಕೆ ಬಂದು ಹೋಗ್ಬಿಡ್ತದೆ. ಅದಕ್ಕಾಗಿ ಅವರು ಹಾಲನ್ನ ಹೆಚ್ಚಿಗೆ ಕುಡಿಸಬೇಕು ಹೊರತಾಗಿ ಈ ಮೇವು ಹಿಟ್ಟು ತೌಡು ಕಾಳು ಇವುಗಳನ್ನ ತಿನ್ನಿಸೋದನ್ನ ಕಡಿಮೆ ಮಾಡ್ಬೇಕಂತ ಇಲ್ಲಿ ಆಹಾರದಲ್ಲಿ ಹೇಳಿ ಬಯಸ್ತೇನೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ಇವರು ಹಸಿರು ಮೇವು ಕೊಟ್ಟು ಒಳ್ಳೇದು, ಆಮೇಲೆ ಹಸಿರು ಮೇವು ಇಲ್ಲ ಅಂದ್ರೆ ವಿಟಾಮಿನ್ ಎ ಅನ್ನ ಕೊಡಬೇಕು. ಈಗ ನೀರಿನ ನಿರ್ವಹಣೆ ಅಂತಂದ್ರೆ ಇದು ಹೆಚ್ಚೆಚ್ಚು ನೀರು ಕುಡಿಬೇಕು. ಎತ್ತು ಹೆಚ್ಚೆಚ್ಚು ಅಥವಾ ಕರು ಆಗ್ಲಿ ಹೆಚ್ಚೆಚ್ಚು ನೀರು ಕುಡಿದ್ರೆ ಅದು ಮೂತ್ರದ ಮುಖಾಂತರ ಹೊರಗಡೆ ಬರ್ತಾ ಇರ್ತದೆ. ಸಣ್ಣ ಪುಟ್ಟ ನೀರು ಅಂದ್ರೆ ಎಷ್ಟು ಡಾಕ್ಟರ್, ಎಷ್ಟು ಲೀಟರ್ ನೀರು ಕುಡಿಬೇಕು? ಈಗ ಸಾಮಾನ್ಯವಾಗಿ ಎತ್ತುಗಳು ಒಂದು 15 liter ಬೆಳಗ್ಗೆ ಕುಡಿತವೆ, ಮಧ್ಯಾಹ್ನ ಮತ್ತೆ 15 liter ಕುಡಿಬಹುದು, ಸಾಯಂಕಾಲನು ಒಂದು 15 liter ಅಷ್ಟು ಕುಡಿಬಹುದು. ಸಾಮಾನ್ಯವಾಗಿ 2-3 ಕೊಡಗಳಂತ ಆಗ್ಬಹುದು, 2-3 ಕೊಡ 30 liter ಅಷ್ಟು ನೀರು ಕುಡದೆ ಕುಡಿತಾವೆ ಸಮಸ್ಯವಾಗಿ. ಈಗ ಕೆಲ್ಸಕ್ಕೆ ಹೋದ್ರೆ ಇನ್ನು ಜಾಸ್ತಿ ಕುಡಿತವೆ, ಜಾಸ್ತಿ ಕುಡಿತಾವ ಅಂದ್ರೆ 5-6 ಕೊಡ ಅಂತ ಕುಡಿತಾವ, ಅಂದ್ರೆ 60 liter ಮಟ್ಟನು ಕುಡಿತಾವ. ಅಂದ್ರೆ ಕೆಲಸ ಹೆಚ್ಚಿಗೆ ಆದಷ್ಟು ಒಳ್ಳೇದೇ. ಆದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಚಳಿಗಾಲದಲ್ಲಿ ಇವು ಕೆಲ್ಸಕ್ಕೂ ಹೋಗೋದಿಲ್ಲ, ಮನೆಯಲ್ಲೇ ಕಟ್ಟಿರ್ತಾರೆ, ಇವಕ್ಕೆ ಚಳಿಗಾಲ ಇರೋದ್ರಿಂದ ಬಾಯಾರಿಕೆ ಆಗೋದಿಲ್ಲ, ಕೆಲಸನೂ ಇರಲಿಲ್ಲ ಅದಕ್ಕೆ ಬಾಯಾರಿಕೆ ಆಗೋದಿಲ್ಲ, ನೀರು ಕಡಿಮೆ ಕುಡಿತಾವ. ಅಲ್ಲಿ ಒಂದು 15 liter ಕುಡಿದ್ರೆ ಜಾಸ್ತಿ ಇವು. ಅವಾಗ ಏನಾಗುತ್ತೆ, ಈ ಖನಿಜಗಳ ಪದಾರ್ಥ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಇವರು ನೀರನ್ನ ಸ್ವಲ್ಪ ಬೆಚ್ಚಾಗಿ ಮಾಡಿಕೊಡ್ಬೋದು ಒಂದು, ಇಲ್ಲ ಅವಾಗ ರುಚಿ ಆಯಿಸುವಂತೆ ಅವಕ್ಕೆ ಸ್ವಲ್ಪ ಮೊಲಾಸಸ್ ಅಂತ ಅಥವಾ ಉಪ್ಪು ಹಾಕಿ ರುಚಿ ಮಾಡಿ ಅದನ್ನ ನೀರು ಕುಡಿಯುವಂತೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ನಿಮಗೆ ಕೆಲಸದ ನಿರ್ವಹಣೆ ಏನಾದ್ರೂ ಆಗ್ಲಿ, ಚಳಿಗಾಲದಲ್ಲೂ ಸಹ ಅವಕ್ಕೆ ಸ್ವಲ್ಪ ಕೆಲಸ ಇದೆ. ಯೂಶಲಿ ಹೊಲದಲ್ಲಿ ಕೆಲಸ ಇದ್ದಾಗ ಮಾತ್ರ ಹೊರಗಡೆ ತಗೊಂಡು ಹೋಗ್ತಿರ್ತಾರೆ, ಉಳಿಕೆ ಟೈಮ್ ತಗೊಂಡು ಹೋಗೋದಿಲ್ಲ. ಆದ್ರೂ ಇವಕ್ಕೆ ನಿಯತವಾದ ಕೆಲಸ ಕೊಟ್ಬಿಟ್ರೆ ಹೊರಗಡೆ ಅಡ್ಡಾಡಿ ಬಂದ್ರೆ ಸ್ವಲ್ಪ ದಣಿವು ಆಗ್ತದೆ, ಆಮೇಲೆ ಬಾಯಾರಿಕೆನೂ ಆಗ್ತದೆ, ನೀರು ಕುಡಿತಾವೆ ಅನ್ನೋದು ನನ್ನ ಅನಿಸಿಕೆ. ಅಂತಿಮವಾಗಿ ರೈತರಿಗೆ ತಮ್ಮ ಸಲಹೆ ಏನು ಡಾಕ್ಟರ್? ನಾನು ರೈತರಿಗೆ ಇಲ್ಲಿ ತಿಳಿಯ ಬಯಸುವುದೇನೆಂದ್ರೆ, ಜಗತ್ತಿನ ಎಲ್ಲ ಭಾಗದಲ್ಲೂ ಹೋದರೂ ಮೂತ್ರಿನ ಹರಳನ ತೊಂದರೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಬಟ್ ಅದನ್ನ ಪ್ರಿವೆಂಟ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ, ಅವರು ಗಡಸ್ ನೀರು ಕುಡಿಸ್ತಾ ಇದ್ರೆ ಅವರು 2% ಉಪ್ಪಿನ ನೀರನ್ನ ಅದನ್ನ ಮಿಶ್ರಣ ಮಾಡಿ ತಿಂಗಳಿಗೊಮ್ಮೆ ಆದರೂ ಅವರು ಕುಡಿಸಿದ್ರೆ ಇದು ತೊಂದರೆಯನ್ನ ಅವಾಯ್ಡ್ ಮಾಡಬಹುದು. ಇದು 2% ಉಪ್ಪು ಅಂತಂದ್ರೆ, ಒಂದು ಲೀಟರ್ ನೀರಿಗೆ 20 ಗ್ರಾಂ, ಅಂದ್ರೆ ಒಂದು ಮಗ್ ನೀರಿಗೆ 20 ಗ್ರಾಂ ಒಂದು ಕಡ್ಡಿ ಪಟ್ಟಿಗೆಯಷ್ಟು ಒಂದು ಉಪ್ಪನ್ನು ಹಾಕಿದರೆ, ಅಥವಾ 10 ಲೀಟರ್ ಅಂದ್ರೆ ಒಂದು ಬಕೆಟ್ ನೀರಿಗೆ 1/4 kg ಉಪ್ಪು ಹಾಕಿ ಬೆರೆಸಿ ಅದನ್ನ ಕುಡಿಸಿದ್ರೆ ಇದು ಮೂತ್ರ ಜಾಸ್ತಿ ಹೋಗಿ ಅದು ಹರಳುಗಳನ್ನ ಶೇಖರಣೆ ಆಗುವುದನ್ನ ಅವಾಯ್ಡ್ ಮಾಡುತ್ತದೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು? ನನ್ನ ಮೊಬೈಲ್ ಸಂಖ್ಯೆ 7338392616. ಇನ್ನೊಮ್ಮೆ 7338392616. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 7338392616. ಒಳ್ಳೇದು ಬಸವರಾಜ್ ರಾಮಪ್ಪ ಬಾಲಪ್ಪನವರೇ, ಇದುವರೆಗೂ ತಾವು ಜಾನುವಾರುಗಳಲ್ಲಿ ಕಂಡುಬರುವಂತಹ ಮೂತ್ರಜನಕಾಂಗದ ತೊಂದರೆಗಳು ಮತ್ತೆ ಅದರ ಪರಿಹಾರಗಳು ಈ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ತಮಗೂ ವಂದನೆಗಳನ್ನು ಹೇಳ್ತಾ, ಬಾನುಲಿ ಮುಖಾಂತರ ರೈತ ಬಾಂಧವರಿಗೆ ಸೂಕ್ತ ಮಾರ್ಗದರ್ಶನ ಮಾಡಿಸಲು ನಮಗೆ ಇಲ್ಲಿ ಸಹಾಯ ಮಾಡಿದರೆ ತಮಗೂ ವಂದನೆಗಳನ್ನು ಸಲ್ಲಿಸಿ, ರೈತ ಬಾಂಧವರಿಗೂ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಇದುವರೆಗೆ ಜಾನುವಾರುಗಳಲ್ಲಿ ಮೂತ್ರ ಜನಕಾಂಗದ ತೊಂದರೆಗಳು ಹಾಗೂ ಪರಿಹಾರ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ್ ರಾಮಪ್ಪ ಬಾಲಪ್ಪನವರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸುಸ್ಥಿರ ಹೈನುಗಾರಿಕೆ ಹಾಗೂ ಗೋಕುಲವಾಣಿ ಬಾನುಲಿ ಸರಣಿ ಕುರಿತ ಕೇಳುಗರ ಅನಿಸಿಕೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದರಲ್ಲಿ ಭಾಗವಹಿಸಲಿದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂ ಸಿ ಶಿವಕುಮಾರ್ ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ಮಂಜುನಾಥ್. ರೈತ ಬಾಂಧವರೇ, ಗಮನಿಸಿ, ಮುಂದಿನ ಬುಧವಾರ ಗೋಕುಲವಾಣಿ ಸರಣಿಯ ಕಡೆಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.